ömrü nimni edina sende bala bagi esilli da suni me ki gira dete di aida yura ki kata nimni et nimni virusi me ki gira ಸಿತಯಾ ಕಲಾ ಸಹಸ ಸುಪಿಂ ಕಲ್ಪನಾ ಸನಸ ಸವನ್ ರಾವ ದೀಪಾವುನಾ ಮಧುಗೀ ಕುಬುಲ್ ಗಾಯನ ಏದುನ್ನ ಪಾಟಿನ್ ಸಿತೇ ಮಾಲಿಗಾ ತನಾ ದುನ್ನಿ ಅಯಗೇ ಸಿನಾ ನಿಮ್ಮೆ ಸಯುರು ನಿಮ್ಮೆ ಹೆದೆನಾ ಸಂದೆ ಬಲಾ ಸಿಲ್ಲಿ ದಸುನಿ ಬೆಕಿಯಾ ತೆಗಿ ಅಹೆದಿ ಕಥಾ ನಿನ್ನೆ ಹೆತ ನಿನ್ನೆ ಇರುಸಿ ಮೆಕಿಯಾ ಬಿಂದೀಲಾ ಎಗೆ ಆದರೆ ನಿಜಿ ಪಾಠ ಪಾಟಿನ್ ಹೆದು ಲೋಕೆ ದುಟ್ಟುವ ಸಬೆ ಜೀವಿತೆ ಮಲ್ ದುಟ್ಟುವ ಬಮನಿ ವಸಂತೇನುಯೇ ಕಿಯಾದುನ್ನೆ ಅಯಗೇಸಿನ ನಿನ್ನೆ ಸಯುರು ನಿನ್ನೆ ಹೆದಿನ ಸಂದೆ ಬಲ ಸಿಲ್ಲಿ ದಸುನಿ ಮೆಕಿಯಾ ತೆಗಿ ಅಹೆದಾ ಯುರಾ ಕಿ ಕಥಾ ನಿನ್ನೆ ಹೆತ ನಿನ್ನೆ ಇರುಸಿ ಮೆಕಿಯಾ